ಪಪ್ಪನಿ ವರ ಪ್ರಸಾದಿ ಅನ್ನಮ್ಮಯ್ಯ ಅಪ್ಪದ ಮುಮಾಕೆ ಕಲರನ್ನಮಯ್ಯ ಅಂತಟಿಗಿ ನೇಲಿ ಕೈನ ಆದಿನಾರಾಯಣತನ ಅಂತರಂಗಾನ ನಿಜನು ಅನ್ನಮಯ್ಯ ಸಂತ ಸಾಗಲು ಒಂದ ತನಕದಾನಂದನಾದು ಲಂತತಿ ವಾಡು ತಾಳ ಪಾಕ ಅನ್ನಮಯ್ಯ ಅಪ್ಪನಿ ವರ ಪ್ರಸಾದಿ ಅನ್ನಮಯ್ಯ ಅಪ್ಪದ ಮುಮಾಕೆ ಕಲಡನ್ನಮಯ್ಯ ಅಂದ ಮುಗ ರಾಮಾನುಜ ಆಚಾರ್ಯ ಮತ ಮುನಕು ಅಂದು ಕೊನಿ ನಿಲಿಸಿ ನಾಡು ಅನ್ನಮಯ್ಯ ವಿಂದುವಲ ನೀಕುನು ಶ್ರೀ ವೆಂಕಟನಾಥುನಿ ಇಚ್ಛೆಯಾದ ಅಂದರಿಲ ತಾಳಪಾಕ ಅನ್ನಮಯ್ಯ ಶ್ರೀ ವೆಂಕಟನಾಥುನಿ ಇಚ್ಛೆ ಅಂದರಿಲ ತಾಳಪಾಕ ಅನ್ನಮಯ್ಯ ಅಪ್ಪನಿ ವರ ಪ್ರಸಾದಿ ಅನ್ನಮಯ್ಯ ಅಪ್ಪದ ಮುಮಾಕೆ ಕಲಡನ್ನಮಯ್ಯ.